ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಬೆಳೆಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ತೇಜೂರಿನ ಪ್ರಗತಿಪರ ಕೃಷಿಕರಾದ ಪುಟ್ಟರಾಜು ಅವರ ಮೇಲೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಿಸಾನ್ ವಾಣಿಯಲ್ಲಿ ರೇಷ್ಮೆ ಬೆಳೆಯಲ್ಲಿನ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ಅರಕಲಗೂಡು ತಾಲೂಕು ತೇಜೂರು ಗ್ರಾಮದ ರೇಷ್ಮೆ ಬೆಳೆಗಾರರಾದ ಪುಟ್ಟರಾಜು ಅವರು. ಪುಟ್ಟರಾಜು ಅವರು ಈಗ ನಮ್ಮೊಂದಿಗೆ ಇದ್ದಾರೆ. ನಮಸ್ಕಾರ ಪುಟ್ಟರಾಜು ಅವರು. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? 47. 47 ವರ್ಷ ಆಯ್ತು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ ಸರ್? ನಾನು ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಏನ್ ಮಾಡ್ತಿದ್ರಿ? ಕೆಲಸ ಮಾಡ್ತಿದ್ರೆ ಸರ್, ಅವ್ರ ಮನೆ ಕೂಲಿ ಕೆಲಸಕ್ಕೆ ಹೋಯ್ತಾ ಇದ್ದೆ. ಎಷ್ಟು ಜಮೀನಿದೆ? 2 ಎಕರೆ ಇದೆ ಸರ್ ನನಗೆ. ಜಮೀನಲ್ಲಿ ಏನೇನು ಬೆಳೀತಿದ್ರಿ ಮೊದಲು? ಮೊದಲು ರಾಗಿ, ಹುರುಳಿ, ಮನೆ ತಿನ್ನಕ್ಕೆ ಏನು ಬೇಕು ಅಷ್ಟು ಬೆಳ್ಕೊಂತ ಇದ್ವಿ ಸರ್. ಅದಾದ್ಮೇಲೆ ಇಲ್ಲಿ ನಮ್ಮೂರಲ್ಲಿ ತೇಜರಲ್ಲಿ ಚಂದ್ರಣ್ಣ ಅಂತೇಳಿ ಚಾಕಿ ಸೆಂಟರ್ ಮಾಡಿದಾರಲ್ಲ, ಅವ್ರ ಮನೇಲಿ ನಾನು ಚಾಕಿ ಸೆಂಟರ್ ಕೆಲಸಕ್ಕೆ ಹೋಯ್ತಾ ಇದ್ದೆ, ಮತ್ತೆ ಬೇರೆ ಬೇರೆ ಕೆಲಸಕ್ಕೆ ಹೋಯ್ತಾ ಇದ್ದೆ. ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ಒಟ್ಟರಾಸಿ ಬೇರೆ ಕಡೆ ಎಲ್ಲಿ ಕರೆದಿದ್ರು ಅಲ್ಲಿ ಕೂಲಿ ಕೆಲಸಕ್ಕೆ ಹೋಯ್ತಾ ಇದ್ದೆ. ಅವ್ರು ಬೇಡ, ನೀನು ಒಂದು ಬೋರ್ ಕೋರ್ಸು ಅಂತ ಹೇಳಿದರು. ಒಂದು ಬೋರ್ ಕೋರ್ಸಿದ್ವಿ, ಆಮೇಲೆ ರೇಷ್ಮೆ ಮಾಡು ಅಂದರು. ರೇಷ್ಮೆ ಮಾಡಿದೆ. ರೇಷ್ಮೆ ಮಾಡಿ ಸ್ವಲ್ಪ ದಿವಸ ಆದಮೇಲೆ ಮನೆ ಇರಲಿಲ್ಲ, ಒಂದು ಶೆಡ್ಡಲ್ಲಿ ಮಾಡ್ತಾ ಇದ್ದೆ, ಚಿಕ್ಕದ ಒಂದು ಶೆಡ್ ಮಾಡಿ ಮಾಡ್ತಾ ಇದ್ದೆ. ಅದ್ರಲ್ಲಿ ಸ್ವಲ್ಪ ಇಂಪ್ರೂವ್ ಆಯಿತು. ಆಮೇಲೆ ಒಂದು ಮನೆ ಮಾಡಿದೆ. ಮನೆ ಮಾಡಿ ಈಗಲೂ ರೇಷ್ಮೆನೇ ಮಾಡ್ತಾ ಇದ್ದೀನಿ. ರೇಷ್ಮೆ ಬೆಳೆ ಪ್ರಾರಂಭ ಮಾಡಿ 10 ವರ್ಷ ಆಯ್ತಾ? 10 ವರ್ಷ ಆಯ್ತು ಸರ್. 10 ವರ್ಷ. ರೇಷ್ಮೆ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಒಬ್ರು ನೋಡೊಬ್ರು ಕಲಿಬೇಕಲ್ಲ ಸರ್. ಈ ಚಂದ್ರಣ್ಣ ಅವರೇ ಸರ್ ನಮಗೆ ಮೇನ್ ಸಾಕ್ಷಿ. ನಾನು ಅವ್ರ ಮನೆ ಕೆಲಸಕ್ಕೆ ಹೋಯ್ತಿದ್ದು ನಿಜ, ಮತ್ತೆ ಅಕ್ಕಪಕ್ಕದ ಮನೆಯವರಿಗೂ ಕೆಲಸಕ್ಕೆ ಹೋಯ್ತಾ ಇದ್ದೆ. 60-75 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಅಷ್ಟು ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈಗ ಅವರೇ ಬಿಡು ಬೇಡ ಇದೆಲ್ಲ ಬಿಟ್ಟು ಈ ತರ ಮಾಡು ಅಂತ ಹೇಳ್ಕೊಟ್ರು. ನನಗೆ ಇಬ್ರು ಹೆಣ್ಮಕ್ಳು, ಇವಳು MSc ಮಾಡಿ ಅದೇ BEd ಮಾಡ್ತಾವಳು ಈಗ ಸೈನ್ಸ್ ತಗೊಂಡು. ನಾನು ಏನ್ ಮಾಡ್ತಾ ಇದ್ದೀನಿ ಅದೆಲ್ಲ ಪೂರ್ತಿ ರೇಷ್ಮೆನೆ. ಹ್ಮ್, ಇನ್ಯಾವ ಅದೇ ಏನಿಲ್ಲ ಸರ್. ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ. ನಮ್ಮ ಮನೆಯವರು ನಾನು ಇಬ್ರು ರೇಷ್ಮೆ ಮಾಡ್ಕೊಂಡಿದ್ದೆ. ಹ್ಮ್, ಈಗ ವರ್ಷ ಪೂರ್ತಿ ರೇಷ್ಮೆನೆ ಬೆಳಿತೀರಿ? ವರ್ಷ ಪೂರ್ತಿ ರೇಷ್ಮೆನೆ ಸರ್, ಅದ್ಬಿಟ್ರೆ ಏನು ಬೆಳೆಯಲ್ಲ. ಈಗ 1.5 ಎಕರೆನಲ್ಲಿ ಇದೆಯಾ ಹಿಪ್ನಾರಲ್ಲಿ? ಹೌದು ಸರ್, 1.5 ಎಕರೆಲ್ಲಿ. ಯಾವ ತಳಿ ಹಾಕೊಂಡಿದ್ದೀರಿ? ವಿ ಒನ್ ಹಾಕಿದ್ರಿ. ಸೊಪ್ಪು ಚೆನ್ನಾಗಿ ಬರುತ್ತಲ್ವ? ಅಗಲವಾಗಿ ಸರ್, ತುಂಬಾ ಚೆನ್ನಾಗಿ ಬರುತ್ತೆ. ನೀರಾವರಿ ಬೇಕಲ್ವಾ ಈಗ ರೇಷ್ಮೆ ಮಾಡ್ತೀನಿ ಅಂತ ಅಂದ್ರೆ? ಸರ್, ನೀರಾವರಿ ಬೇಕು. ನಮ್ದು ಬೋರ್ ಇದೆ, ಬೋರಲ್ಲಿ 1.5 ಇಂಚ್ ನೀರಿದೆ. ಅದೊಂದು ಬೋರ್ ಅಲ್ಲೇ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ನನ್ನ ಜೀವನಕ್ಕೆ ಸರಿಯಾಗಿದೆ, ಮೇಂಟೈನ್ ಮಾಡಬಹುದು. ಕೊಳವೆ ಬಾವಿ ಕೊರ್ಸಿದ್ರೆ ಸಮರ್ಪಕವಾಗಿ ನೀರ್ ಸಿಗುತ್ತಾ ಹೆಂಗೆ ಇಲ್ಲಿ ಸರ್? ತುಂಬಾ ಕಷ್ಟ ಇದೆ. ನಮ್ದು ಒಂದು 11 ಬೋರ್ ಫೇಲ್ ಆಯ್ತು. ಆ ಟೈಮಲ್ಲಿ ಒಂದು 5 ಲಕ್ಷ ಸಾಲ ಮಾಡಿದ್ದೆ. ಇದರಲ್ಲೇ ಮತ್ತೆ ಬೇರೆ ಇನ್ನೊಂದು ಬಾವಿ ಕೊರಿಸ್ತು, ಅದರಲ್ಲಿ ಒಂದು 600 ಅಡಿಗೆ ನೀರು ಸಿಕ್ತು. ಅದಕ್ಕೆ ಮೋಟರ್ ಎಲ್ಲ ಬಿಟ್ಟು ಈಗ ಹೊಡ್ಕೊಂಡು ಬೆಳೆ ಬೆಳೀತಾ ಇದ್ದೀನಿ. ಆ ಸಾಲ ಎಲ್ಲ ತೀರಿಸಿ ನಮಗೆ ನಾವು ಕರೆಕ್ಟ್ ಆಗಿದ್ವಿ. ಇನ್ನೊಬ್ರಿಗೆ ಕೊಡೋಂಗಿಲ್ಲ, ಕೇಳೋಂಗಿಲ್ಲ ಅನ್ನೋ ಮಟ್ಟಕ್ಕೆ ಇದ್ದೀವಿ. ಸಾಕು, ಇಷ್ಟಿದ್ರೆ ನಮಗೆ ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ. ಬೆಳೆ ರೇಟ್ ಸಿಕ್ಬೇಕು. ಈಗಿನ ರೇಟ್ ಇದೆಯಲ್ಲ, ಇಷ್ಟು ರೇಟ್ ಇದ್ರು ರೈತರು ಆರಂಭ ಮಾಡ್ಬೋದು, ಯಾವ ತೊಂದರೆನೂ ಬರಲ್ಲ. ಈಗ ಅರಕಲಗೂಡು ಸುತ್ತಮುತ್ತ ಅಂತರ್ಜಲಕ್ಕೆ ಏನಷ್ಟು ಕೊರತೆ ಇಲ್ಲ ಅಂತಾರೆ, ಆದರೂ ಕೂಡ ಯಾಕೆ 11 ಬೋರ್ ಫೇಲ್ ಆಯ್ತು? ಸರ್, ಅದು ನಮ್ದು ಈ ಡ್ಯಾಮ್ಗಿಂತ ಹೆಚ್ಚು ಕಡಿಮೆ ಒಂದು 200-300 ಅಡಿ ಹೈಟ್ ಅಲ್ಲಿದೆ. ನಮ್ಮೂರು ಸುತ್ತ ಇರೋದು ಫುಲ್ ಬಂಡೆ, HR ಬಂಡೆ. ಏನ್ ನಮ್ಮ ಜಲ್ಲಿಗೆ ಉಪಯೋಗಿಸ್ತೀವಿ ಆತರ ಬಂಡೆ ಇದೆ. ಮತ್ತೆ ಈ ಕಡೆ ಮಾದಾಪುರ ಸೈಡು ಅಂಡರ್ಗ್ರೌಂಡ್ ಹೋಗಿದೆ, ಒಳಗಡೆ 180 ಅಡಿ ಭೂಮಿ ಇದೆ. ಮೇಲೆ ಅಡಿ ಕಡೆ ಒಂದು ಅಂಡರ್ಗ್ರೌಂಡ್ ನಾಲೆ ಹೋಗಿದೆ. ಹೆಚ್ಚು ಕಮ್ಮಿ ಅದೊಂದು 3-4 ಕಿಲೋಮೀಟರ್ ಒಳಗಡೆ ಇದೆ, 5 ಕಿಲೋಮೀಟರ್. ಆ 5 ಕಿಲೋಮೀಟರ್ ಇರೋದ್ರಿಂದ ನಮ್ಮ ಅಂತರ್ಜಲನೆಲ್ಲ ಪೂರ್ತಿ ಅದು ಎಳೆದಾಕುತ್ತೆ. ಆ ಕಡೆ ಎಳೆಯುತ್ತೆ, ನಮ್ಗೆ ಈ ಕಡೆ ನೀರು ಸಪ್ಲೈ ಕೊಡಲ್ಲ. ಆ ಡೌನ್ ಆಯ್ತು, 180 ಅಡಿ ಭೂಮಿ ಬಿಟ್ಟು ಒಳಗಡೆ ಇದೆ. ಆ ನಾಲೆ ಹೋಗಿರೋದ್ರಿಂದ, ಒಳ ಸುರಂಗ ಹೋಗಿರೋದ್ರಿಂದ ಈ ನೀರೆಲ್ಲ ಪೂರ್ತಿ ಅದು ಎಳಿತದೆ. ಯಾವ ಕೆರೆಲ್ಲೂ ಜಾಸ್ತಿ ನೀರು ನಿಲ್ಲಲ್ಲ ಇಲ್ಲಿ. ಆಮೇಲೆ ನಮಗೆ ಕೆರೆಗಳಿಗೂ ನಾಲೆ ಈ ಹೈಟ್ಗೆ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸೋಕ್ಕೂ ಕೆರೆಗಳಿಗೂ ಎತ ನೀರಾವರಿ ಮಾಡಿದ್ದಾರೆ. ಆ ಕಡೆ ರಾಮೇನಹಳ್ಳಿಯಿಂದ ಆಚೆಗಿದೆ, ಈ ಕಡೆ ಹುಲಿಕಲ್ ಇದೆ, ನಮ್ಮ ಸೆಂಟ್ರಿಗಿಲ್ಲ. ಮಧ್ಯೆ ನಮ್ಮ ಮುಂಡ್ಗೋಡು ಕ್ಯಾತ್ನಳಿಗಿಲ್ಲ, ಸ್ವಲ್ಪ ಎತ್ತರದ ಪ್ರದೇಶದಲ್ಲಿರೋದ್ರಿಂದ ಈ ತರದ್ದು ಪ್ರದೇಶದಲ್ಲಿ ಇದೆ. ಅದು ಬಂಡೆನೆ ಫುಲ್ ಇದು. ಒಂದೊಂದ್ ಕಡೆ ಜಾಗದಲ್ಲಿ 1/2 ಅಡಿನೂ ಮಣ್ಣಿಲ್ಲ, ಅಷ್ಟೊಂದು ಬಂಡೆ ಇದೆ. ನೀವು ರೇಷ್ಮೆ ಬೆಳೆ ಪ್ರಾರಂಭ ಮಾಡಿದಾಗ ಏನೇನು ಸಮಸ್ಯೆಗಳಿತ್ತು, ಏನೆಲ್ಲ ಕಷ್ಟಗಳಿತ್ತು? ಫಸ್ಟ್ ಮಾಡಿ ಬೇಡ ಅಂತ ಬಿಟ್ಟಿದ್ದಾಗ ಸಮಸ್ಯೆ ಇತ್ತು. ಎಲ್ಲ ಬಿಡಿಸ್ಬೇಕಿತ್ತು, ತಂದು ಒರೆಸ್ಬೇಕಾಯ್ತು, ಫ್ಯಾನಾಗ ಆರಿಸ್ಬೇಕಾಯ್ತು, ಅವೆಲ್ಲ ಸಮಸ್ಯೆ ಇತ್ತು. ಮಾಡಕ್ ಆಯ್ತಿರಲಿಲ್ಲ, ಆಗ ನಾವೇ ತಂದು ಚಾಕಿ ಮಾಡ್ಕೊಳ್ಳಿವ, ಬೆಳೆನು ಪಾಸ್ ಆಯ್ತಿರಲಿಲ್ಲ. ಚಾಕಿ ಸೆಂಟ್ರಲ್ಲಿ ಬೆಳೆ ತಂದು ಮಾಡಕ್ಕೆ ಹಿಡಿದ್ಮೇಲೆ ತೊಂದರೆ ಏನಿಲ್ಲ. ಈಗ ರಂಬೆ ಕುದ್ದು ಹಾಕೋ ಪದ್ಧತಿ ಬಂದ್ಮೇಲಂತೂ ತುಂಬಾ ಈಜಿ ಮಾಡೋದು. ನಾವೀಗ 150 ಮಟ್ಟೆ ಮೆಸಕ್ಕೆ ಚಂದ್ರಣ್ಣ ಮನೇಲಿ ನಾವು ಕೆಲಸ ಮಾಡಕ್ ಹೋಗೋ 8 ಜನ ಬೇಕಾಯ್ತು, 8-10 ಜನ. ನೂರೈವತ್ ಮಟ್ಟೆ ಸೊಪ್ಪು ಕುಯ್ಕಂತಂದು ಆರಿಸಿ ಆ ಪುಟ್ಟಿ ತುಂಬಿಗೆ ಬಂದು ಬಟ್ಟೆ ಕಟ್ಟಿಗೆ ಬಂದು ಮತ್ತೆ ಎಲೆ ಎಲ್ಲ ಒರೆಸಿ ಫ್ಯಾನ್ ಹಾಕಿ ಆರಿಸಿ ಸೊಪ್ಪು ಕೊಡ್ಬೇಕಾಯ್ತು. ಕಟ್ ಮಾಡಿ 12 ಗಂಟೆ 1 ಗಂಟೆ ರಾತ್ರಿ ಆಗೋದು ಊಟ ಮಾಡಿ ಮಲಗೋ ಅಷ್ಟರಲ್ಲಿ. ಈಗ ಆ ಥರ ಏನಿಲ್ಲ, ನಾನು 150 ಮಟ್ಟೆ ನಾವು ಇಬ್ಬರೇ ಮಾಡ್ತೀವಿ. ನಾನು ನನ್ನ ಹೆಂಡತಿನೇ ಸೊಪ್ಪು ಕುಯ್ಕಿ ಬಂದು ದನಗಳಿಗೆ ಸಿಮಿಯಲ್ಲಿ ಕುಯ್ತೀವಲ್ಲ ಆ ಥರ ಕುಯ್ಕಿ ಒಂದು ಹೊರಗೆ ತಂದು ಇಟ್ಕೊತೀವಿ. ನಾವು 1/2 ಗಂಟೆ ಹೆಚ್ಚು ಕಮ್ಮಿ ಸೊಪ್ಪು ಹಾಕಿಬಿಡ್ತೀವಿ, ತೊಂದರೆ ಇಲ್ಲ, ಮಾಡ್ಬೋದು. ಈಗ ಆದಾಗ ಕಷ್ಟ ಇತ್ತು, ಆಗ ಆ ಕಷ್ಟ ನೋಡಿ ಎಲ್ಲ ಬಿಟ್ಟರು ರೈತರು. ಮತ್ತೆ ಕೆಲವರು ಅಳವಡಿಸ್ಕೊತಾ ಇದ್ದಾರೆ, ಕೆಲವರು ಬಿಟ್ಟಿದ್ದಾರೆ. 150 ಮಟ್ಟೆ ಇಬ್ಬರೇ ಸಾಕ್ಬೋದು? ಹಾಕ್ಬೋದು ಸರ್. ಹ್ಞೂ, ಏನು 6 ದಿವಸ ಜಾಸ್ತಿ ಕೆಲಸ ಇರುತ್ತೆ, 4 ಜನರೊಂದಿದ್ದು 6 ದಿವಸ ತುಂಬ ಸ್ವಲ್ಪ ಕಷ್ಟ ಅನಿಸ್ತದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈಗೆಲ್ಲ ಈಗ ನಮ್ಮ ಮನೇಲಿ ಮರಿ ಮೇಯ್ತಿದೆ, 3 ಜನಕ್ಕೆ ಸ್ಟಾಪ್ ಆಗಿದೆ. ಮರಿ ಇದೆ ಅನ್ನೋದೇ ಗೊತ್ತಾಗಲ್ಲ ನಮಗೆ, ನಮಗೆ ಗೊತ್ತೇ ಇಲ್ಲ. ಬೆಳೆ ಇಟ್ಟಿದೀವಿ ಅನ್ನೋ ಗೊತ್ತಲ್ಲ. 1/2 ಗಂಟೆ ಬೆಳಗ್ಗೆ ಕೆಲಸ, ಸೊಪ್ಪು ಕಟ್ ಮಾಡಿ ಹಾಕಿದ್ವಿ, ಮನೆ ಬಾಗ್ಲಕ್ಕೆ ಬಂದಿದ್ವಿ, ಮತ್ತಿನ ಸಂಜೆನೆ ಗೊತ್ತಾಗ್ಬಿಡ್ತದೆ ಡೈಲಿ ಅದರಲ್ಲೇ ಇದ್ರಾಗಿರೋದ್ರಿಂದ. ಅದ್ರ ರೋಗ ಬಂದಿದೆಯಾ, ಸೊಪ್ಪು ತಿಂತದ, ಜ್ವರಕ್ಕೆ ಹೋಗಿದ್ಯಾ, ಪ್ರತಿಯೊಂದು ಗೊತ್ತಾಯ್ತದೆ. ನಾವು ನೋಡ್ತಾ ಇರ್ತೀವಿ, ಅದು ಹೇಳ್ತದೆ ಅದೇ ಇಂಥದೇ ಆಗಿದೆ ಅಂತ ಹೇಳ್ತದೆ. ಈಗ ಮೊದಲೆಲ್ಲ 5-6 ಸರಿ ಸೊಪ್ಪು ಹಾಕ್ತಾ ಇದ್ರು, ಈಗ ಎಷ್ಟು ಸರಿ ಹಾಕ್ತೀರಾ? 4 ಸೊಪ್ಪು ಕೊಡ್ತಾ ಇದ್ರು ಫಸ್ಟ್, ಅದಕ್ಕಿಂತ ಫಸ್ಟ್ 5 ಕೊಡ್ತಾ ಇದ್ರು, ಈಗೆಲ್ಲ 2 ಸೊಪ್ಪು. ಬೆಳಗ್ಗೆ 10 ಗಂಟೆ ಒಳಗಡೆ ಒಂದ್ಸಲ 1 ಸೊಪ್ಪು ಕೊಡ್ತೀವಿ, ಮತ್ತೆ ಸಂಜೆ 6 ಗಂಟೆ ಮೇಲೆ ಒಂದು 8 ಗಂಟೆ ಒಳಗೆ ಕೂಡ 1 ಸೊಪ್ಪು ಕೊಡ್ತೀವಿ, 2 ಸೊಪ್ಪು. ಅಷ್ಟು ಸಾಕಾಗುತ್ತೆ? ಸಾಕಾಗುತ್ತೆ ಸರ್. ಈ ರಂಬೆ ಪದ್ಧತಿ ಇರ್ದಿಯಲ್ಲ, ಅದ್ರ ಸೊಪ್ಪು ಬತ್ತಲ್ಲ, ಆಗ ಎಲ್ಲ ಬಿಡಿಸಿ ಕಟ್ ಮಾಡಾಕ್ತಿದ್ವಿ, ಆರು ಗಾಳಿಗೆ ಆರೋಗೋದು. ಈಗೇನು ಆರು ಒಣಗಿ ಬತ್ತಲ್ಲ, ಅದು ಒಂದ್ 3-4 ಗಂಟೆ ಟೈಮ್ ಕಳೆದ್ರು ಪಸಿ ಇರುತ್ತೆ ಸೊಪ್ಪಲ್ಲಿ, ಕಡ್ಡಿಯಲ್ಲಿ ನೀರು ಎಳೀತದಲ್ಲ, ಆರಲ್ಲ ತಿಂತದೆ. 150 ಮೊಟ್ಟೆ ಸಾಕ್ಲಿಕ್ಕೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಅದೆಲ್ಲದನ್ನು ಮಾಡ್ಕೊಂಡಿದ್ರ? ಹೇಗೆ ಸರ್, ಏನೇನು ಮಾಡ್ಕೊಂಡಿದ್ರ ಹೇಳಿ. ಮನೆ ಇದೆ, ಮನೆಗೆಲ್ಲ ಫುಲ್ ನಾವು ಇದು ಮಾಡಿದೀವಿ, ಸ್ಟ್ಯಾಂಡ್ ಮಾಡಿದೀವಿ, ಚಂದ್ರಿಕೆ ಇದೆ. ಹುಳ ಮೇಸೋರ್ ಮನೆಗೆ ಬೇಕಾಗಿರೋದು ಮೇನ್ ಚಂದ್ರಿಕೆ, ಮನೆ, ಶೆಲ್ಫ್ ಅಷ್ಟು. ಇನ್ನು ನಮ್ಗೆ ಇನ್ನೇನು ಅವಶ್ಯಕತೆ, ಚಂದ್ರಿಕೆನೆ ಮೇನ್, ಇನ್ನೇನಿಲ್ಲ. ಇನ್ ಬಾಗ್ಲು ಕಿಟಕಿ ಎಲ್ಲ ಅವ್ರ ಮನೆ ನೋಡಿದಾಗ್ಲೇ ಸಬ್ಸಿಡಿ, ನಮಗೆ ಸರ್ಕಾರದ ಸಬ್ಸಿಡಿ ಕೊಡುವಾಗಲೇ ಮನೆ ಕರೆಕ್ಟ್ ಆಗಿದ್ರೆ ಸಬ್ಸಿಡಿ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ. ಮನೆ ಯಾವಾಗ ಮಾಡ್ಕೊಂಡ್ರಿ? ನಾನು ಮನೆ ಮಾಡಿ 5 ವರ್ಷ ಆಯ್ತು ಸರ್. ಏನೇನು ಸವಲತ್ತುಗಳು ಸಿಕ್ತು ಸರ್ಕಾರದಿಂದ? ಸವಲತ್ತು ಕಡಿಮೆ ಇತ್ತು ಸರ್, 20-30 ಮನೆಗೆ 87,500 ಕೊಡ್ತಾ ಇದ್ರು, ಅಷ್ಟು ಬಂತು. ಈಗ ಜಾಸ್ತಿ ಮಾಡಿದಾರೆ? ಈಗ ಜಾಸ್ತಿ ಮಾಡಿದಾರೆ ಸರ್, 3 ಲಕ್ಷ ಮಾಡಿದಾರೆ ಈಗ. ನಾವು ಕಟ್ಟಿ ಆಗ್ಲೇ ಒಂದು 5-6 ವರ್ಷ ಆಯ್ತಲ್ಲ, ಆಗಷ್ಟೇ ಇದ್ದು 87,500 ಇತ್ತು, ಮಾಡಿಕೊಟ್ರು, ಅದು ದುಡ್ಡು ಬಂತು. ಬೆಳೆ ಬಹಳ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮಣ್ಣು ಬಹಳ ತಾಕತ್ತಾಗಿರ್ಬೇಕು ಅಂತೇಳಿ ಹೇಳ್ತಾರೆ ಅನುಭವಿಗಳು. ಮಣ್ಣನ್ನು ನಾವು ಎಷ್ಟು ಚೆನ್ನಾಗಿ ಫಲವತ್ತಾಗಿ ಇಟ್ಕೊಂಡು ಒಳ್ಳೆಯ ಸೊಪ್ಪನ್ನು ಬೆಳ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಬೆಳೆ ಬರುತ್ತೆ ಅಂತೇಳಿ ಹೇಳ್ತಾರೆ. ಮಣ್ಣನ್ನು ಫಲವತ್ತತೆ ಮಾಡೋ ದೃಷ್ಟಿಯಲ್ಲಿ ಮತ್ತು ಹಿಪ್ನೇರಲೆ ಬಹಳ ಉತ್ಕೃಷ್ಟವಾಗಿ ಬರುವಂಥ ನಿಟ್ಟಿನಲ್ಲಿ ಏನೇನು ಕೆಲಸ ಮಾಡ್ತಾರೆ? ನಾನೇ ಬೆಳೆ ಮಾಡಿರೋ ಪ್ರಕಾರ 100 ಮೊಟ್ಟೆಗೆ 100 ಕೆಜಿ ಬಂದಿದೆ. ಒಂದ್ಸಲ 170 ಇಟ್ಟು 170 ಕೆಜಿನೇ ಬಂದಿದೆ. ಒಂದ್ ಮೊಟ್ಟೆಗೆ 1 ಕೆಜಿ ಯಾವತ್ತು ಕಮ್ಮಿ ಬಂದಿಲ್ಲ. ಈಗ 2 ವರ್ಷದಿಂದ ಸ್ವಲ್ಪ ಕಡಿಮೆ ಆಯ್ತು. ಯಾಕೆ ಅಂದ್ರೆ ನನ್ನ ಭೂಮಿಲಿ ಫಲವತ್ತತೆ ಕಡಿಮೆ ಆಯ್ತು. ಆಗ ಹಾಕಿದ 3 ವರ್ಷಕ್ಕೆ ಟ್ರಂಚಿಂಗ್ ಮಂಚಿಂಗ್ ಮಾಡಿದ್ದೆ, ಮತ್ತೆ ಅದಕ್ಕೆಲ್ಲ ಕಡ್ಡಿ ಕಸ ತುಂಬಿದ್ದೆ, ಅದ್ರದ್ದು ಕಮ್ಮಿ ಆಗಿದೆ. ಸ್ವಲ್ಪ ಇಳುವರಿ 1 ಕೆಜಿ ಕಡಿಮೆ ಆಗಿರ್ಬೋದು, 10-15 ಕೆಜಿ ಕಡಿಮೆ ಆಗಿದೆ. ನಮ್ದು ಫುಲ್ ಬರಡು ಭೂಮಿ ಸರ್, ಏನು ಇರಲಿಲ್ಲ, ಮರಳು. ನಾವು ಕೆರೆ ಗೋಡ್ ತುಂಬಿ ಮತ್ತೆ ಟ್ರಂಚಿಂಗ್ ಮುಂಚಿಂಗ್ ಮಾಡಿ ಕಡ್ಡಿ ಕಸ ಎಲ್ಲ ಟ್ರ್ಯಾಕ್ಟರ್ ಮಾಡಿ ಹೇರಿ 1.5 ಅಡಿ ಕಾವಲೆ ಹೊಡೆದು ಅದ್ರೊಳಗಡೆ ತುಂಬಿ ಎಲ್ಲ ಮುಚ್ಚಿದ್ವಿ. ಕೆಲವ್ರಿಗೆ ಹೋಲಿಸಿಗೆ ಅಂದ್ರೆ ನಮ್ಮ ಸೊಪ್ಪು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೊಟ್ಟಿಗೆ ಗೊಬ್ಬರನ ನಾವು ತುಂಬಾ ಚೆನ್ನಾಗಿ ಹಾಕಿರ್ತೀವಿ. ದನಕರುಗಳನ್ನು ಸಾಕೊಂಡಿದ್ದೀರ? ಸಾಕೊಂಡಿದ್ದೀವಿ ಸರ್. ಮನೆಗೆ ಹಾಲಿಗೆ ಬೇಕು, ಮತ್ತೆ ಎತ್ತುಗಳು ನಾವು ಎತ್ತಲ್ಲ ಉಳದು ಟ್ರ್ಯಾಕ್ಟರ್ ಉಳ್ಳಲ್ಲ, ಎತ್ತಿದವೆ, ಅದ್ರ ಗೊಬ್ಬರ ಎಲ್ಲ ಹೊಲಕ್ಕೆ ಹಾಕ್ತಿವಿ. 2 ವರ್ಷದಿಂದ ಸ್ವಲ್ಪ ಕಡಿಮೆ ಆಯ್ತು ಫಲವತ್ತತೆ ಅಂತ ಹೇಳಿದ್ರಿ, ಯಾಕೆ? ಫಲವತ್ತತೆ ಅಂದ್ರೆ ವರ್ಷ ವರ್ಷಕ್ಕೆ ಅದು ಗೊಬ್ಬರನ ತಿನ್ಕೊಳ್ಳುತ್ತೆ ಸರ್, ಉಳಿದಿರಲ್ಲ ಗೊಬ್ಬರ. ನಮ್ಗೆ ಏನ್ ಗೊಬ್ಬರ ಕೊಟ್ಟಿವಿ ಅದ್ರ ಪವರ್ ಕಮ್ಮಿ ಆಗಿರುತ್ತೆ. ಈ ವರ್ಷ ಮತ್ತೆ ಟ್ರಂಚಿಂಗ್ ಮಂಚಿಂಗ್ ಮಾಡಿ ತುಂಬಬೇಕು. ಸರಿ, 10 ಕೆಜಿ 5 ಕೆಜಿ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಆದ್ರೂ ನಮ್ಗೆ 100 ಮೊಟ್ಟೆ 100 ಕೆಜಿ ಬೆಳೆಯ್ರಿ ಕಮ್ಮಿ ಆಗಿದೆ ಅನಿಸ್ತಾ ಇದೆ. 90 ಕೆಜಿ ವರೆಗೆ ಬತ್ತೈತೆ, 85-90 ಬತ್ತಾ ಇದೆ. ಆದ್ರೂ ಅಲ್ಲಿ ಕಮ್ಮಿ ಆಗಿದೆ ಅಂತ ಗೊತ್ತಾಯ್ತದ ನಮ್ಗೆ. ಎಲೆ ಮುಟ್ ನೋಡಿದ್ರೆ ಹಿಂಗ್ ಮಡಚ್ಬಿಟ್ಟು ಹಿಂಗ್ ಕೈ ಬಿಟ್ರೆ ಅದು ಫುಲ್ ಕರೆಕ್ಟ್ ನೆಟ್ಟ ನಿಂತ್ಕೋಬೇಕು. ಅದ್ ಹಂಗೆ ಮುದ್ರಿಕೊಂಡ್ರೆ ಅದ್ರಲ್ಲಿ ಇಲ್ಲ, ನಮ್ ಭೂಮಿಲಿ ಗೊಬ್ಬರದ ಅಂಶ ಕಡಿಮೆ ಆಗಿದೆ ಅಂತ ಗೊತ್ತಾಯ್ತದೆ. ಈಗ ಟ್ರಂಚಿಂಗ್ ಮಲ್ಚಿಂಗ್ ಅಂತ ಅಂದ್ರೆ ಏನೇನ್ ತುಂಬತ್ತಾರೆ ಅದಕ್ಕೆ? ನೀಲಗಿರಿ, ಸಿಲ್ವರ್ 2 ಬಿಟ್ಟು ಇನ್ ಯಾವ ಸೊಪ್ಪು ತುಂಬಿದ್ರು ಆಗುತ್ತೆ ಸರ್? ತುಂಬೋದು, ಏನ್ ಬೇಕಾದ್ರು ತುಂಬೋದು. ಯಾವ್ದು ಮರ ಆಗ್ಬೋದು, ಕಳೆ ಆಗ್ಬೋದು, ಎಲ್ಲದನ್ನು, ಎಲ್ಲಾ ಮರ ಸೊಪ್ಪು ತುಂಬೋದು. ನೀಲಗಿರಿ, ಸಿಲ್ವರ್ 2 ತುಂಬಾರ್ದು ಅಂತ ಹೇಳ್ತಾರೆ. ಅದು ತುಂಬಾ ಹೀಟು, ಅದಕ್ಕೆ ಇದಕ್ಕೂ ಆಗಲ್ಲ ಅಂತ. ಎಲ್ಲಿ ತರ್ತೀರಾ ಅಷ್ಟೊಂದು ಸೊಪ್ಪಲ್ಲಿ ಸರ್? ಸಿಗುತ್ತೆ, ಜೋಳ ಕಡ್ಡಿ ಸಿಗುತ್ತೆ, ಬಾಳೆ ತೋಟದಲ್ಲಿ ಯಾರಾದ್ರೂ ಬಾಳೆ ಮರಗಳು ಕಡ್ದು ವೇಸ್ಟ್ ಬಿದ್ದಿದ್ರೆ ಅವನು ತಂದು ತುಂಬೋದು, ತೆಂಗಿನ ಗರಿ ತುಂಬೋದು. ಈಗ ನಾವು ಹುಳ ಮೇಸಿ ಹುಳ ತೆಗೆದ್ರದೆಲ್ಲ ಒಂದ್ ಕಡೆ ಲಾಟ್ ಹಾಕಿರ್ತೀವಿ, ನಾವು ಬೆಂಕಿ ಹಾಕಲ್ಲ, ಒಂದ್ ಗುಂಡಿ ಮಾಡಿದೀನಿ ಅದಕ್ಕೆ ತುಂಬಿರ್ತೀನಿ, ಅದ್ ತುಂಬತಿವಿ. ಅದ್ರ ಮೇಲೆ ಸ್ವಲ್ಪ ಕೆರೆಗಳು ಅಡಿಕ ಮೇಲೆ ಗೊಬ್ಬರ ತುಂಬತಿವಿ, ಎಲ್ಲ ಮಿಕ್ಸ್ ಅಲ್ಲಿ ತುಂಬತಿವಿ. ಅದಕ್ಕೆ ಯಾರು ಜಾಸ್ತಿ ಖರ್ಚು ಬರುತ್ತಾ ಟ್ರಂಚಿಂಗ್ ಮಲ್ಚಿಂಗ್ ಮಾಡಿ ಬರುತ್ತೆ ಸರ್? ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ, ಇಲ್ಲಾಂದ್ರೆ ನಾವು ಗ್ರಾಮ ಪಂಚಾಯತಿಯಲ್ಲಿ ಸೇರಿಸ್ಕೊಂಡ್ರು ಇದ್ರಲ್ಲಿ ಉದ್ಯೋಗ ಖಾತ್ರಲ್ಲೂ ಮಾಡ್ಕೋಬಹುದು, ಕೊಡ್ತಾರೆ. ಉದ್ಯೋಗ ಖಾತ್ರದ ಜಾಬ್ ಕಾರ್ಡ್ ಇದೆಯಾ ನಿಮ್ಗೂ ಸರ್? ಈಗ 1.5 ಎಕರೆ ಸೊಪ್ಪಿದೆಯಲ್ಲ, ಎಷ್ಟು ಬ್ಯಾಚ್ ಅಲ್ಲಿ ಹುಳುಗಳನ್ನು ಸಾಕ್ತಿರ? ಎರಡು ಬ್ಯಾಚ ಸರ್, ಎರಡು ಬ್ಯಾಚ್ ಮಾಡ್ತೀವಿ. ಒಂದೂವರೆ ಎಕರೆ ಅಂತ ಲೆಕ್ಕ ಬರಕ್ಕೆ ಸರ್, ಸರ ಕರೆಕ್ಟ್ ಬೆಳೆ ಮಾಡ್ತೀನಿ ಅಂತಂದ್ರೆ ಒಂದು 1,000 ಗಿಡ ಇದ್ರೆ 100 ಮೊಟ್ಟೆ ಮೇಯಿಸ್ಬೇಕು. ಒಂದ್ 1,000 ಗಿಡ ಇದ್ರೆ 100 ಮೊಟ್ಟೆ ಮೇಯಿಸ್ಬೇಕು. ಆತರ ಬೆಳಕಂದ್ರೆ ಒಳ್ಳೆ ಬೆಳೆ ಬರ್ತಾ ಇದೆ ಅಂತ ಆತರ ಮಾಡ್ಕೋಬೇಕು ಭೂಮಿನ. ಹೊಲದಲ್ಲಿ ಎಷ್ಟು ಸತ್ವ ತುಂಬತಿವೋ ಮನೆ ಒಳಗಡೆ ಕೂಡ ಬಹಳ ಶ್ರದ್ಧೆಯನ್ನು ನಾವು ತುಂಬಬೇಕಾಗುತ್ತೆ. ಹೌದು, ಬೆಳೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಆರಂಭದಿಂದ ಚಾಕಿ ನೀವೇ ಮಾಡ್ಕೊಳ್ತೀರಾ ಅಥವಾ ಮಾಡಿಸ್ತೀರಾ? ಇಲ್ಲ ಸರ್, ನಾವು ಚಾಕಿ ಸೆಂಟರ್ ತಗೊಂತೀವಿ. ನಾವ್ ಯಾವಾಗಲೂ ಚಾಕಿ ಮಾಡ್ಕೊಂಡಿಲ್ಲ, ಚಾಕಿ ಸೆಂಟರ್ಲೇ ತಗೊಳ್ಳೋದು. ಮನೇನ ನಾವು ಸ್ವಚ್ಛತೆ ಮಾಡ್ಕೋಬೇಕು, ಔಷಧಿ ಪ್ರೇ ಮಾಡೋದಾಗ್ಲಿ ತೊಳೆಯೋದಾಗ್ಲಿ, ಸರ್ಕಾರದಿಂದ ಏನು ಕೊಟ್ಟಿರ್ತಾರೆ ಮೆಡಿಸಿನ್ಗಳು, ಈ ತರ ಹೊಡೀರಿ ಈ ತರ ಮಾಡಿ ಅಂತೇಳಿ ಅವ್ರು ಕೊಡ್ತಾರೆ. ಸ್ಯಾನಿಟೈಸ್ ಆಗಿ ಅಕಸ್ಮಾತ್ ಎಲ್ಲಾ ಟೈಮಲ್ಲೂ ಸಿಗಲ್ಲ ಅಂದಾಗ ನಾವು ರಾಮನಗರ ಗೂಡು ಮಾರಕ್ ಹೋದಲ್ಲಿ ತಂದ್ಬಿಡ್ತೀವಿ. ಮನೆ ಕೊಡಿಯೋದಾಗ್ಬೋದು, ನೆಲ ತೊಳೆಯಕ್ಕೆ ಬ್ಲೀಚಿಂಗ್ ಆಗ್ಬೋದು, ಪ್ರತಿಯೊಂದು ತಂದು ಇಟ್ಕೊಂಡಿರ್ತೀವಿ ಮನೇಲಿ, ನೀಟಾಗಿ ಮಾಡ್ಕೋತೀವಿ. ಚಂದ್ರಿಕೆ ತೊಳೆಯೋದಾಗ್ಬೋದು, ತೊಟ್ಟಿ ಕಟ್ಕೋಬೇಕು, ಎಲ್ಲ ನಮ್ಗೆ ಏನ್ ಬೇಕು ಅದೆಲ್ಲ ಮಾಡ್ಕೊಂಡೇ ಮಾಡ್ಬೇಕು ಸರ್, ಇಲ್ಲ ಸುಮ್ ಸುಮ್ಮನೆ ಮಾಡೋಕ್ಕಾಗಲ್ಲ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಲೇಬರ್ ಇಟ್ಕೊಂತಾರೆ, ಅವ್ರೆಲ್ಲೋ ಹೋಯ್ತಾರೆ, ಸೊಪ್ಪಾಕು ಅಂತ ಫೋನ್ ಮಾಡ್ತಾರೆ, ಸುಣ್ಣ ಪುಡಿ ಹೊಡಿ ಅಂತ ಫೋನ್ ಮಾಡ್ತಾರೆ, ಆ ವಿಜೇತ ಹೊಡಿ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳೋಯ್ತಾರೆ. ಅವ್ರು ಎಷ್ಟು ಹೊಡಿತಾರೋ ಎಷ್ಟು ಬಿಡ್ತಾರೋ ಅದು ಅವ್ರಿಗೆ ಗೊತ್ತು. ಮನೆಯವರು ಅಂತೇಳಿ ಒಬ್ರು ಇರ್ಬೇಕು ಅಲ್ಲಿ, ಹಂಗಿದ್ರೆ ರೇಷ್ಮೆ, ಇಲ್ಲಾಂದ್ರೆ ರೇಷ್ಮೆ ಅಲ್ಲ. ಮತ್ತೆ ಇನ್ನೇನೇನು ಮಾಡ್ಬೇಕಾಗತ್ತೆ ಕೆಲಸ ಸಂಬಂಧಪಟ್ಟಂಗೆ ಸರ್? ಯಾವ ಬೆಳೆ ಹೋಲ್ಸ್ಕಂದ್ರು ರೇಷ್ಮೆ ಬೆಳೆವಷ್ಟು ಈಜಿ ಆದ ಬೆಳೆ ಮತ್ತೊಂದಿಲ್ಲ. ನಾನು ಬದುಕಿರೋರಿಗೆ ನಾನು ರೇಷ್ಮೆ ಬೆಳೆ ಬಿಟ್ಟು ಇನ್ನೇನು ಮಾಡ ಸುಂಟಿದ ಅದರಲ್ಲಿ ಒಂದು ಚೀಲಕ್ಕೆ 10,000 ಕೊಡ್ತೀವಿ ಅಂದ್ರೂ ನಾನು ಮಾಡಲ್ಲ. ಆಲೂಗೆಡ್ಡೆನೂ ಮಾಡಲ್ಲ, ರಾಗಿ ಭತ್ತನೆ ಮಾಡೋದು ಬಿಟ್ಟೆ ಮಾಡಲ್ಲ. ಒಂದು ಬೆಳೆ ಮಾಡಿದ್ರು ಒಂದು 2 ವರ್ಷ ತಂದು ತಿನ್ನುವಷ್ಟು ತಿನ್ನ ಬಂದು ಮನೆಗೆ ಹಾಕಿ ಹೋದ್ ಸುಮ್ಮನೆ ಹಾಕಿ ಮಾಡ್ಬೇಕಾದ. ರಾಗಿ ಬೆಳೆ ಬೆಳೆದ್ ಮಾಡಿದ್ರೆ ಏನು ಅದೇ ಇದೆ ಸರ್? ಭತ್ತ ಬೆಳೆದ್ರೆ ಏನಿದೆ? ರೇಷ್ಮೆಗೆ ಆದ್ರೆ ನಮ್ಮನೆದಕ್ಕೆ ಪ್ರತಿಯೊಬ್ಬ ಅಧಿಕಾರಿನೂ ಬಂದು ನೋಡ್ತಾರೆ. ರೇಷ್ಮೆ ನಿಮ್ಮ ಕೈ ಹಿಡಿದಿದೆ, ಹಂಗಾಗಿ ರೇಷ್ಮೆನೆ ನಾನು ಮುಂದುವರಿಸ್ತೀನಿ. ಖಂಡಿತ ಖಂಡಿತ, ನಾವಿರೋವರೆಗೂ ರೇಷ್ಮೆ ನಿನ್ ಯಾವ ಕೆಲಸ ನನ್ನ ಕೈಲಿ ಮಾಡಕ್ಕೆ ಆಗಲ್ಲ. ಆಗಲ್ಲ. ರೇಷ್ಮೆ ಸುಲಭ ಅಂತ ಅಂದ್ರಲ್ಲಿ ಹೆಂಗೆ, ತುಂಬಾ ಜನ ಕಷ್ಟ ಅಂತಾರೆ. ಆಮೇಲೆ ಅದು ರೇಷ್ಮೆ ಬೆಳೆ ಇಟ್ಬಿಟ್ರೆ ನಾವೆಲ್ಲೂ ಅಲ್ಲಾಡಕ್ ಆಗೋದಿಲ್ಲ, ಹೊರಡೆ ಹೋಗಕ್ಕಾಗೋದಿಲ್ಲ, ಸೊಪ್ಪು ಕುಯ್ಬೇಕು ಇಲ್ಲ ಕಡ್ಡಿ ಕುಯ್ಬೇಕು ಹಾಕ್ಬೇಕು, ಸುಣ್ಣ ಸಿಂಪಡಣೆ ಮಾಡ್ಬೇಕು, ಹಿಂಗೆಲ್ಲ ಹೇಳ್ತಾರೆ. ನೀವು ಮಾತ್ರ ಸುಲಭ ಅಂತಾರಲ್ಲ ಹೆಂಗೆ? ಇಲ್ಲ ಸರ್, ಯಾವ್ದೇ ಕಾರಣಕ್ಕೂ ರೇಷ್ಮೆ ಬೆಳೆ ಕಷ್ಟನೇ ಇಲ್ಲ. ಯಾರೋ ಒಬ್ರು ಹೇಳ್ಬೋದು ಕಷ್ಟ ಅಂತ, 6 ದಿವಸ ಸ್ವಲ್ಪ ಕಷ್ಟ ಆಗುತ್ತೆ ಸರ್. 4ನೇ ಜ್ವರದಿಂದ ಎದ್ದು 8 ದಿವಸಕ್ಕೆ ಬಂದ್ಬಿಡುತ್ತೆ. ಅದ್ರಲ್ಲಿ 6 ದಿವಸ ಸ್ವಲ್ಪ ಜಾಸ್ತಿ ಸೊಪ್ಪು ಕೊಡ್ಬೇಕು, ಸುಣ್ಣ ಜಾಸ್ತಿ ಕೊಡ್ಬೇಕು, ಆಗ ಸ್ವಲ್ಪ ಸುಸ್ತು ಅನಿಸ್ಬೋದು ಮನುಷ್ಯನಿಗೆ. ಅದ್ ಬಿಟ್ರಿಗೆಲ್ಲ ರೇಷ್ಮೆ ಬೆಳಿತಿದ್ದೀನಿ ಅಂತಾನೆ ನನಗೆ ಗೊತ್ತಾಗಿರಕಲ್ಲ. ನನ್ನ ಪ್ರಕಾರ ಈಗ 1/2 ಗಂಟೆ ಬೆಳಿಗ್ಗೆ ಕೆಲಸ ಮಾಡಿದ್ದೀನಿ ಸರ್, 1/2 ಗಂಟೆ ಬಿಟ್ಟು ಇನ್ನೇನು ಕೆಲಸ ಇಲ್ಲ. ಅದ್ರದ್ದು ಬೆಳಿಗ್ಗೆ ಸುಣ್ಣ ಕೊಟ್ಟು ಸೊಪ್ಪು ಕೊಟ್ಟಿದೀವಿ, ಇನ್ನ ಸಂಜೆನೆ ಅದು ಹೋಗೋದು ನೋಡೋದು ನಾನು. ಇರುವೆ ಮತ್ತೆ ಪೂಜೆ ಕಟ್ಟದೊಂದು ನೋಡ್ಕೋಬೇಕು ಅಷ್ಟು ಬಿಟ್ರೆ ಅದ್ ನಮ್ಮಿಂದ ಇನ್ನೇನು ಕೇಳಲ್ಲ. ನಾವ್ ಏನಾದ್ರೂ ಕೆಲಸ ಮಾಡ್ಕೋಬರ್ಬೋದು, ಎಲ್ಲಾರು ತಿರ್ಗಾಡ್ಕೊ ಬರ್ಬೋದು. 6 ದಿವಸ ಸ್ವಲ್ಪ ಹಿಂಸೆ ಅನಿಸ್ತದೆ ಅಷ್ಟು ಬಿಟ್ರೆ ಸರ್. ಈಗ ಒಂದ್ ಬೆಳೆ ಬೆಳೆದ್ರೆ ಈಗ ಚಾಕಿ ತಂದು ನಾನು 3-4 ದಿವಸ ಆಗಿದೆ, 3-4 ದಿವಸ ಕಳೆದ್ರೆ ಗೊತ್ತೇ ಇಲ್ಲ, 18-20 ದಿವಸಕ್ಕೆ ಬೆಳೆ ಮುಗಿಯುತ್ತೆ. ಯಾವ ಬೆಳೆಲಿ ಅಷ್ಟು ಸ್ವಲ್ಪ ಕೆಲಸ ಇದೆ ಸರ್? 6 ದಿವಸ ಕೆಲಸ ಮಾಡಿದ್ರು ಕೂಡ ಅಂತ ಗಿಡ ಯಾವ್ದಿದೆ ಸರ್? ಯಾವ ಗಿಡನೂ ಇಲ್ಲ ರೇಷ್ಮೆ ಬಿಟ್ರೆ. ಆಗಲ್ಲ ಯಾವ್ದು ಮಾಡಕ್ಕೆ. ಶುಂಠಿ ಹಾಕ್ಬೇಕು ನೋಡಿ, 100 ದಿನ ಔಷಧಿ ಹೊಡಿಬೇಕು, ಔಷಧಿಗೆ ನೆಗಲ ಮೇಲೆ ಇರ್ಬೇಕು, ಕಳೆ ತೆಗಿಬೇಕು, ಮಣ್ಣು ಕೊಡ್ಬೇಕು. ಅದು ರೇಟ್ಸಿಗೆ 700 ರೂಪಾಯಿ ಆದ್ರೂ ಆಯ್ತು, 250 ರೂಪಾಯಿ ಆದ್ರೂ ಆಯ್ತು. ನಾನೀಗ 70 ಮೊಟ್ಟೆ ಮೇಯಿಸ್ಬೋದು ಒಂದು ಹೊಲದಲ್ಲಿ. ಅದಕ್ಕೆ ಫಸ್ಟ್ ಬೋರ್ ಹಾಕ್ಸ್ದಾಗ ನಾನು ಶುಂಠಿನ ಹಾಕಿದ್ದು, 100 ಚೀಲ ಶುಂಠಿ ಆಗಿತ್ತು. 100 ಚೀಲ ಶುಂಠಿ ಇದ್ದು ರೇಟ್ ಎಷ್ಟು ಸರ್? 215 ರೂಪಾಯಿ ಒಂದು ಚೀಲಕ್ಕೆ. ಒಂದು ವರ್ಷ ಇಡೀ ಮಾಡಿದೀವಿ, 100 ಚೀಲಕ್ಕೆ 200 ರೂಪಾಯಿ ದುಡ್ಡು ಎಷ್ಟಾಯ್ತು ಸರ್? ಈಗ 10 ಕೆಜಿ ಗೂಡಿನ ದುಡ್ಡು ಅದು ಕೊಡೋದು ಒಂದು ವರ್ಷದ ಬೆಳೆ. ಯಾಕೆ ಮಾಡ್ಬೇಕಂದ್ರೆ ನಾವು ಮಾಡಲ್ಲ ಸರ್, ಹಾಕಲ್ಲ ನಮಗೆ ಬೇರೆ ಮಾಡಕ್ಕೆ. ಚಾಕಿ ಹೊರಗಡೆಯಿಂದ ತರ್ತೀನಿ ಅಂತ ಹೇಳಿದ್ರಿ, ಚಾಕಿ ಮಾಡ್ಕೊಳಕ್ಕೆ ಏನ್ ತೊಂದರೆ ಇರುತ್ತಾ, ಕಷ್ಟ ಆಗುತ್ತೋ ಏನು? ಚಾಕಿಗೆ ಮಾಡ್ಕೊಳಕ್ ಕಷ್ಟ ಅಂತ ಏನಿಲ್ಲ, ಟೆಂಪರೇಚರ್ ಮೇಂಟೈನ್ ಮಾಡೋದು ರೈತರು ಕಷ್ಟ. ಈಗ ನಾವು ಒಂದು ಕೈ ತೊಳೆದನೆ ಹೋಗಿ ಸೊಪ್ಪು ಹಾಕಿದ್ರು ನಡೆದು ಬಿಡ್ತದೆ ಅದ್ರಲ್ಲಿ. ಈಗ ನಮ್ದು ಅದ್ರ ಸ್ವಚ್ಛತೆನೆ ಮೇನ್, ಯಾವ್ದು ಚಾಕಿಲಿ ಸ್ವಚ್ಛತೆನೆ ಮೇನ್, ಟೆಂಪರೇಚರ್ ಮೇಂಟೈನ್ ಮಾಡೋದೇ ಮೇನ್. ಈಗ ಇಷ್ಟು ಉಷ್ಣಾಂಶ ಇಷ್ಟು ಇರ್ಬೇಕು ಅಂದ್ರೆ ಅಷ್ಟೇ ಇರ್ಬೇಕು, 5.8 ಏರ್ಲಬಾರ್ದು, 5 ಡೌನ್ ಆಗಬಾರ್ದು. ಮರಿ ಒಂದು ಹೀಟ್ ಇದ್ದ ಟೈಮ್ ಸೊಪ್ಪು ತಿಂತಲ್ಲ ಅದು ಸೈಜ್ ಬರುತ್ತೆ, ಈಗ ಹೀಟ್ ಡೌನ್ ಆದ ಸೊಪ್ಪು ತಿಂತಲ್ಲ ಅದು ಸಣ್ಣ ಬರುತ್ತೆ. ಎಲ್ಲ ಟೈಮ್ ಒಂದೇ ತರ ಟೆಂಪರೇಚರ್ ನಾವು ಮೇಂಟೈನ್ ಮಾಡಕ್ ಸಾಧ್ಯ. ಈಗ ಮಾಡ್ಬೇಕು ಅಂದ್ರೆ ನಾವು ಸಪರೇಟ್ ರೂಮ್ ಮಾಡ್ಕೋಬೇಕು, ಆದ್ರೆ 2 ಬೆಳೆ ಮಾಡೋಂತಾರು ಸಪರೇಟ್ ರೂಮ್ ಇದ್ರು ಚಾಕಿ ಮಾಡಕ್ ಹಾಕಲ್ಲ. ಯಾಕೆ ಅಂದ್ರೆ ನಾವು ಹಣ್ಣುಳ ಬಂದಿರುತ್ತೆ, ಇಲ್ಲ 4ನೇ ಜ್ವರದಿಂದ ಎದ್ದಿರುತ್ತೆ, ಇಲ್ಲ 3ನೇ ಜ್ವರದಿಂದ ಎದ್ದಿರುತ್ತೆ. ಆ ಟೈಮಲ್ಲಿ ಸೊಪ್ಪು ಕೊಡ್ಲೇಬೇಕು. ನಮ್ಮ ಮನೆಯವರು ಸೊಪ್ಪು ಹಾಕ್ಬತ್ತಾರೆ, ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ, ಮತ್ತೆ ನಾ ಚಾಕಿ ಸೆಂಟರ್ ಮಕ್ಕಳಿಗೆ ಹೋಗ್ತೀನಿ, ನನ್ನ ಜೊತೆಲೆ ಅಟ್ಯಾಕ್ ಆಗಿ ಅದಕ್ಕೆ ರೋಗನೂ ಹತ್ಕೋತದೆ. ಮಾಡಕ್ ಸಾಧ್ಯನೇ ಇಲ್ಲ, ಒಂದ್ ಮನೇಲಿ ಮಾಡಕ್ ಆಗಲ್ಲ. ಚಾಕಿ ಸೆಂಟರ್ನೇ ಮರಿ ತಗಂದ್ರೆ ತುಂಬಾ ಒಳ್ಳೇದು. ಬಹಳ ಸೂಕ್ಷ್ಮವಾದಂತದ್ದು ಆ ಸಂದರ್ಭದಲ್ಲಿ. ಹಂಗಾಗಿ ಎಲ್ಲಿ ತುಂಬಾ ಚೆನ್ನಾಗಿ ವೃತ್ತಿಪರತೆಯಿಂದ ಮಾಡ್ತಾರೋ ಅಲ್ಲಿ ಮಾಡ್ಕೊಂಡು ನಾವು ತಂದು ಸಾಕಳ ಅಂತದ್ದು ಒಳ್ಳೇದು ಅಂತ ಹೇಳಿ. ಈ ಚಾಕಿ ಮಾಡಿಸೋದ್ರಿಂದ ಏನೇನು ಅನುಕೂಲ ಆಗುತ್ತೆ ಅಂತೀರಾ? ಯಾಕೆ ಅಂತ ಅಂದ್ರೆ ಹೆಚ್ಚು ಕಮ್ಮಿ ಒಂದು 20 ದಿವಸ ಚಾಕೆ ಮಾಡ್ತಾರ ಅವರು, ಅಷ್ಟು ದಿವಸದ ಸಮಯ ನಿಮಗೆ ಉಳಿಯುತ್ತೆ, ಹೆಚ್ಚು ಮುತುವರ್ಜಿ ವಹಿಸಬೇಕು ಅದು ಕೂಡ ಉಳಿಯುತ್ತೆ. ಈ ನಿಟ್ಟಿನಲ್ಲಿ ಏನೇನು ಅನುಕೂಲ ಅಂತೀರಿ ಸರ್? ಆ ಥರ ಅಲ್ಲ, ಹೊಲದಲ್ಲಿ ಸೊಪ್ಪಿದ 2 ಬ್ಯಾಚ್ದಲ್ಲಿ ರೆಡಿ ಇದೆ ಅಂದಾಗ ನನಗೆ ಒಂದು ಬ್ಯಾಚ್ ಮೇಯಿಸ್ತಾ ಇದ್ದೀನಿ, ಗೂಡ್ ಬಿಚ್ಚಿ ನಾನು ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲಿ ಸೊಪ್ಪು ಇನ್ನೊಂದು ರೆಡಿ ಇದೆ. ಒಂದು ವಾರ ತಪ್ಪಿ 15 ದಿವಸದೊಳಗಡೆ ಪುನಃ ಮೊಟ್ಟೆ ತರಬೇಕು. ನಾನು ಮೊಟ್ಟೆ ಇಂಡೆಂಟ್ ಮಾಡಿಸಿರ್ತೀನಿ, ನಾನು ಕಸ ತೆಗೆದು ಮತ್ತೆ ಮನೆಗೆ ಪ್ರೇ ಮಾಡಿ ಒಂದು ವಾರ 15 ದಿವಸ ಮನೆ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟು ಆಮೇಲೆ ಮತ್ತೆ ತೊಳಿಬೇಕು. ನಾನು ಪ್ರೇ ಮಾಡಿ ಬಿಟ್ಟ ಮೇಲೆ ನನಗೆ ಅದರಲ್ಲೇ ಟೈಮ್ ಆಗಿರ್ತದೆ. ಚಾಕಿ ಮಾಡಕ್ಕೆ ಹೋಗಿ ಕೂತ್ಕೊಂಡ್ರೆ ಇಲ್ಲಿ ಮನೆನೂ ಕ್ಲೀನ್ ಆಗಿರಕ್ಕಲ್ಲ, ಕಸನೂ ತೆಗೆದಿರಕ್ಕಲ್ಲ, ಮತ್ತೆ ನಾನು ಗೂಡು ಬಿಡಿಸಿದ ವಾಸನೆ ನನ್ನ ಮೈಯಿಂದನೆ ಹೋಗಿರಕ್ಕಲ್ಲ. ರೋಗಾಣುಗಳು ರಾಮನಗರಕ್ಕೆ ಹೋಗಿ ಬಂದಿರ್ತೀವಿ, ಆ ಚಾಕಿ ಸೆಂಟ್ರಿಗೆ ಹೋಗಿ ನಮ್ಮ ಮನೆಯೊಳಗೆ ಹೋಗಿ ಮಾಡೋಕ್ಕಾಗಲ್ಲ. ಈಗ ನಾನು ನಮ್ಮನೆಯವ್ರು ಬೇರೆಯವ್ರು ಮಾಡ್ತಾರೆ, ನಾನು ನೋಡ್ಕೆ ನೀನು ಮಾಡೋ ಅಲ್ಲಿ ಚಾಕಿನ ಅಂದ್ರೆ ನಾನು ಎಲ್ಲಿಗೆ ಹೋಯ್ತೀನಿ? ನಮ್ಮನೆಗೆ ಬರ್ಬೇಕು, ಅವನೆಲ್ಲಿ ಬರ್ತಾನೆ? ಎಲ್ಲಿಗೆ ಬರ್ತಾನೆ? ನಮ್ಮ ಜೊತೆನೆ ಹೋಯ್ತವಲ್ಲ ರೋಗಾಣು, ಚಾಕಿ ಸೆಂಟ್ರಲ್ಲೇ ತಗೋಬೇಕು. ಬೆಳೆ ಒಳ್ಳೆ ಬೆಳೆ ಬೆಳೆ ತೆಗಿಬಹುದು. ಮೇನ್ ಹೊಲ ನೀಟ ಮಾಡ್ಕೊಂಡ್ರೆ ಯಾವ ತೊಂದರೆ ಇಲ್ಲ. ರೇಷ್ಮೆ ಚಾಕಿ ಸೆಂಟ್ರಲ್ಲೇ ತರೋದು ಹೆಚ್ಚು ಅನುಕೂಲ ಅಂತ ಹೇಳಿ. 100 ಮೊಟ್ಟೆಗೆ ಚಾಕಿಗೆ ಎಷ್ಟು ದುಡ್ಡು ಕೊಡ್ತೀರಿ ಸರ್? ಫಸ್ಟ್ ಎಲ್ಲ 2000 ಇತ್ತು. ಫಸ್ಟ್ ನಾವು ಮೇಸೋಗ 700 ರೂಪಾಯಿ ಇತ್ತು. ಈಗ ಬತ್ತಾ ಬತ್ತಾ ಎಲ್ಲ ರೇಟ್ ಜಾಸ್ತಿ ಆದ್ಮೇಲೆ ಅವರು 2000 ಮಾಡಿದ್ರು. ಸರ್ಕಾರದ ಸಬ್ಸಿಡಿ ಕೊಡೋದ ಚಾಕಿ ಸೆಂಟರ್ ಅವ್ರಿಗೆ ಕೊಡ್ತಾ ಇದ್ರು 1000. ಆಗ ನಮ್ಗೆ 2000 ಮರಿ ಕೊಡ್ತಾ ಇದ್ರು. ಈಗ ನಮಗೆ 3000 ಮರಿಗೆ ಮಾಡಿದರೆ ಆ ಸಬ್ಸಿಡಿ ಹಣನ ನಮ್ಮ ಅಕೌಂಟ್ಗೆ ಹಾಕ್ತಾರೆ, ಸರ್ಕಾರದವರು ನಮಗೆ ಕೊಡ್ತಾರೆ. ಅವರಿಗೆ ಸಬ್ಸಿಡಿ ತಗೊಳಕ್ ಬರಲ್ಲ ಈಗ ಚಾಕಿ ಸೆಂಟರ್ ಅವ್ರಿಗೆ ಬರಲ್ಲ. ಹಾ, ಆ ತರ ಮಾಡಿದ್ದಾರೆ. ಈಗ 3000 ರೂಪಾಯಿ ದುಬಾರಿ ಅನ್ಸುತ್ತೋ ಏನನ್ಸುತ್ತೆ ನಿಮಗೆ ಸರ್? ಈ ರೇಟ್ ಸಿಕ್ಕಿ ಬೆಳಕ್ ಕ್ಲೀನ್ ಬಂದ್ರೆ ದುಬಾರಿ ಏನ್ ಬರಲ್ಲ ಸರ್. ಈಗ 100 ಮೊಟ್ಟೆ ಮೇಯಿಸ್ತೀವಿ ಸರ್, 100 ಮೊಟ್ಟೆಗೆ ನಾವು 3000 ಮರಿ ಕೊಡ್ತೀವಿ. ಒಂದ್ 2000 ರೂಪಾಯಿ ಗೊಬ್ಬರ ಹಾಕ್ಬೋದು, 1000 ರೂಪಾಯಿ ಮೆಡಿಸಿನ್ ಹೊಡಿಬಹುದು. ಅಲ್ಲಿಗೆ ಎಷ್ಟಾಯ್ತು ಸರ್? ಒಂದು 3, 2, 5, 1000 ರೂಪಾಯಿ ಔಷಧಿ 100 ಮೊಟ್ಟೆಗೆ ಅಷ್ಟು ಹೊಡಿಬಹುದು. ಇಲ್ಲಿ ಬೇಡ 2000 ಸುಣ್ಣಗಿಣ್ಣ ಎಲ್ಲ ಸರಿ 2000 ಆಗ್ಲಿ, 3, 2, 5 ಒಂದು 7000 ಆಯ್ತು. ಮನೆಯವ್ರ ಕೆಲಸ ಮಾಡಿದ್ರೆ ಸಂಬಳ ಯಾರು ಆಳು ಕರ್ಕೊಳ್ಳದ್ರೆ ನಾವೇ ಮಾಡ್ಕೊಂಡ್ರೆ 7000 40000 ನಾವು ದುಡ್ಡು ಮಾಡಿದೀವಿ ಸರ್. 50000 ಆಗಿದೆ. ಬೇಡ, ಅಟ್ಲೀಸ್ಟ್ ಒಂದು 40000 ಗ್ಯಾರಂಟಿ ಆಗುತ್ತೆ. 10000 ಖರ್ಚು ತೆಗೆದ್ರೆ 30000 ದುಡ್ಡು ಉಳಿದ್ವಿ. ತಿಂಗಳಿಗೆಲ್ಲ ಮಾರು ಬಂದ್ಬಿಡ್ತೀವಿ. 20 ದಿವಸ ಕಳೆದ ಬೆಳೆದೆ ಒಂದು 175 ಮೊಟ್ಟೆ ಇದ್ವಿ. ಇಟ್ಟಿದ್ದು ಸ್ವಲ್ಪ ಹೂಜೆ ಕಾಟಿತ್ತು, ಹೂಜೆ ಕಾಟಿದ್ರು ಚೆನ್ನಾಗಿ ಬಂತು ಇಳುವರಿ, ಪರವಾಗಿಲ್ಲ. ಲಾಸ್ ಅನ್ಸ್ತೆ ನಂದ 62000 ದುಡ್ಡು ಆಯ್ತು ಸರ್. ಕಳೆದ 10 ವರ್ಷದಲ್ಲಿ ಸುಮಾರು ಬೆಳೆ ಮಾಡಿದಿರ ಅಲ್ವಾ, ಎಲ್ಲ ಬೆಳೆಗಳು ಕೂಡ ಯಶಸ್ವಿ ಆಗಿದೆಯಾ? ಹೇಗೆ ಫುಲ್ ಲಾಸ್ ಆಗಿರೋದೇನೇನಿಲ್ಲ. ಈಗ ಬೆಳೆ ಪೂರ್ತಿ ಹೋಯ್ತು ಅನ್ನೋ ಸಂದರ್ಭದಲ್ಲಿ ಅರ್ಧನಾರು ಆಗಿದೆ. ಅದು ವಾತಾವರಣ ಕೆಲವು ಒಂದ್ಸಲ ಮಳೆ ಬಂದು ಬಿಸಿಲು ಬರುತ್ತೆ, ಆ ಟೈಮಲ್ಲಿ ಕೈ ಕೊಡ್ಬೋದು. ಏನೋ ಒಂದು ಪ್ರಾಬ್ಲಮ್ ಆಗಿ ಕೈ ಕೊಡ್ಬೋದು, ಇಲ್ಲ ಪಕ್ಕದಲ್ಲಿ ಯಾರು ಔಷಧಿ ಪ್ರೇ ಮಾಡ್ತಾರೆ ಆ ಟೈಮಲ್ಲಿ ಬೆಳೆ ಹೋಗ್ಬೋದು. ಅಂತವು ಏಟ್ ತಿಂದಿದೀವಿ. ಅಂತೂ ಅರ್ಧನಾದ್ರೂ ಆಗಿದೆ, ಲಾಸು ಅಂತ ಏನಿಲ್ಲ. ಒಂದು ಬೆಳೆ ಅಂತ ಬಿಸಾಕಿಲ್ಲ. ಎರಡನೇ ಜ್ವರದವರೆಗೂ ಚಾಕಿ ಕೇಂದ್ರದಲ್ಲಿ ಜಾಗ್ರತೆ ವಹಿಸ್ತಾರೆ, ತುಂಬಾ ಚೆನ್ನಾಗಿ ಸಾಕ್ ಕೊಡ್ತಾರೆ. ಆಮೇಲೆ ಮತ್ತೆ 3ನೇ ಜ್ವರ ಬರುತ್ತೆ, 4ನೇ ಜ್ವರ ಬರುತ್ತೆ. ಹೀಗೆ 3ನೇ ಜ್ವರ ಬಂದಾಗ, 4ನೇ ಜ್ವರ ಬಂದಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಬೆಳೆ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಏನೆಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ? ಅವ್ರು ಏನು ಚಾಕಿ ಸೆಂಟ್ರಲ್ಲಿ ಮಾಡಿಕೊಡ್ತಾರೆ ಅದೇ ಥರ ಮೇಂಟೈನ್ ಮಾಡಬೇಕು ಅಂತಂದರೆ, ಸೊಪ್ಪು ಚೆನ್ನಾಗಿದ್ದರೆ ಯಾವ ರೋಗನೂ ಟಚ್ ಆಗಲ್ಲ. ನಮ್ಮ ಮನೆ ಶುದ್ಧಿ ಸೊಪ್ಪು ಮೇಯ್ನ್, ಅದಕ್ಕೆ ಸೊಪ್ಪು ಸರ್. ಒಳ್ಳೆ ಕ್ವಾಲಿಟಿ ಸೊಪ್ಪು ಬೆಳ್ಕಂದ್ರೆ ರೋಗನೇ ಬರಲ್ಲ, ಇಳುವರಿನೂ ಚೆನ್ನಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ. ಏನ್ ತರ ಕೆಲಸ ಮಾಡ್ತೀವಿ ಆತರ ಒಂದ್ ದಿವಸಕ್ಕೆ ಒಂದ್ ಸೈಜ್ ಬರುತ್ತೆ ಮರಿ. ನಮ್ಮ ಹೊಲದಲ್ಲಿ ಸೊಪ್ಪು ಆತರ ಇರ್ಬೇಕು. ಈಗ ನಾವು ಅದಕ್ಕೆ ಬೂಸ್ಟ್ ಹಾರ್ಲಿಕ್ಸ್ ಹಾಕಿ ದಪ್ಪ ಮಾಡಂತದಲ್ಲ, ನಮ್ ಸೊಪ್ಪನೇನ್ ಬೆಳ್ಕತಿ ಆತರ ಮೇಂಟೈನ್ ಮಾಡ್ತದೆ. ಸೊಪ್ಪನೇ ಮೇನ್, ಇನ್ನೇನಿಲ್ಲ ರೇಷ್ಮೆದು. ಸರಿಂಗ್ ಕೊಟ್ಟಿಗೆ ಗೊಬ್ಬರ ಮಣ್ಣು ಹೊಡ್ಕೋಬೇಕು ಚೆನ್ನಾಗಿ. ಈಗ ಚಾಕಿ ಸೆಂಟರ್ ಮೇಂಟೈನ್ ಮಾಡ್ತಾರೆ ಅಷ್ಟು, ನಾವು ಮೇಂಟೈನ್ ಮಾಡೋಕೆ ಕಷ್ಟ, ಅಷ್ಟು ಮಾಡೋಕೆ ಹಾಕಲ್ಲ. ಆದರೂ ಅದ್ರಲ್ಲಿ ಅರ್ಧನಾರು ಮಾಡ್ಕೊಂಡ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಕೆಲವ್ರು ನೋಡಿದೀನಿ ಅವ್ರ ಗೊಬ್ಬರನ ಹಾಕಲ್ಲ, 1.5 ಇಂಚ್ ಭೂಮಿ ಕಿತ್ತರಕ್ಕಲ್ಲ, ಹಂಗೆ ಉಳ್ತಾರೆ ನೇಗಲಲ್ಲಿ. ಆ ಸೊಪ್ಪೆಲ್ಲಿ ಬರ್ತದೆ ಬೇರೆ ಹರಿಯಕಲ್ಲ, ಬುಡದ್ ಬೇರೆ ಹರಿದ್ರಕಲ್ಲ ಹೊಸ ಬೇರು, ಆ ತರ ಉಳರು ಅವ್ರೆ. ಇನ್ನು 6 ತಿಂಗಳಿದ್ದು ಆದ್ರೂ 6ನೇ ಕಟ್ಟಕಲ್ಲ, ಅದನ್ನ ರೇಷ್ಮೆ ಬೆಳೆ ಹೋಯ್ತು, ನನ್ ಬೆಳೆ ಬರಲ್ಲ ಅಂತ ಹೇಳಕ್ಕಂತ ತಿರುಗೋರು ಅವ್ರೆ. ತಪ್ಪು ಸರ್, ಅದು ನಮ್ ಪ್ರಕಾರ ನಮ್ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಲಸ ಇಲ್ಲ. ನಾನ್ ಬದುಕಿರೋದಂತೂ ರೇಷ್ಮೆಲಿ, ಯಾವುದೇ ಕಾರಣಕ್ಕೂ ಅದಂತ ಹೇಳ್ತೀನಿ. ಬೇರೆ ಯಾವ್ದು ಮಾಡಿ ನಾನು ಬದುಕಕ್ಕಾಗಿಲ್ಲ, ರೇಷ್ಮೆನೆ ಎಲ್ಲಾ ಕೆಲಸನು ಮಾಡಿ, ಕೂಲಿ ಗೀಲಿ ಎಲ್ಲಾ ಮಾಡಿ ಬುಟ್ಟು ಈಗ ಒಟ್ಟರೆ ರೇಷ್ಮೆ, ಅದೊಂದೇ ನನ್ನ ಜೀವನ ಉಳಿಸಿರೋದು. ಚೆನ್ನಾಗಿದ್ದೀನಿ ಸರ್. ಈಗ ಮೊದಲೆಲ್ಲ ಹಗಲು ರಾತ್ರಿ ಅಂದನೆ ಹಣ್ಣುಳ ಆಯ್ಬೇಕಾಗಿತ್ತು, ಚಂದ್ರಿಕೆ ತಾಂಡು ಬಿಡ್ಬೇಕಾಗಿತ್ತು, ಈ ತರದ್ದೆಲ್ಲ ಒಂದಷ್ಟು ಕಷ್ಟಗಳು ಇದ್ವು. ಈಗ ಹೇಗೆ ಸುಲಭ ಆಗಿದೆ? ಮತ್ತೆ ಈ ಗೂಡಿನ ಗುಣಮಟ್ಟ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಯಾವುದೇ ಕಸ ಇಲ್ಲದೆ ರೋಗ ಇಲ್ಲದೆ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಏನೇನ್ ಮಾಡ್ಬೇಕು ಸರ್? ರೋಟರಿ ಚಂದ್ರಿಕೆಗೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸಪರೇಟ್ ಮನೆ ಮಾಡ್ಕೊಂಡು ತೆಗೆದು ಈಗಲೂ ಕಟ್ಸಂತಾರೆ, ಅವರ ಬಳ್ಳಾರಿ ಸೈಡ್ ಎಲ್ಲ ತೆಗೆದು ಕಟ್ಟಿಸ್ತಾರೆ, ರೋಟರಿ ಚಂದ್ರಿ ಬಿಟ್ಟು ಕಟ್ಟಿಸ್ತಾರೆ. ಗೂಡು ಒಂದೇ ಸೈಜ್ ಬರುತ್ತೆ, ಹಾಸನ ಜಿಲ್ಲೆಗಿಂತ 100 ರೂಪಾಯಿ ಜಾಸ್ತಿನೇ ಅವ್ರ ರೇಟ್ ಮಾರೋದು. ಅವರು ಅಷ್ಟು ಕಷ್ಟಜೀವಿಗಳು, ನಮ್ಮ ಹಾಸನ ಜಿಲ್ಲೆಯಲ್ಲಿ ಅಷ್ಟು ಕಷ್ಟಪಟ್ಟು ಮಾಡಲ್ಲ ಸರ್, ಮಾಡಲ್ಲ ನಾವು. ರೋಟರಿ ಚಂದ್ರಿಕೆನ ನಾನು ಮಾಡಿಲ್ಲ, ಪ್ಲಾಸ್ಟಿಕ್ ಚಂದ್ರಿಕೆನ ಏನು ಶೆಲ್ಫ್ ಬರುತ್ತೋ ಶೆಲ್ಫ್ ಮೇಲೆ ಹಾಸ್ಬಿಡ್ತೀವಿ, ಅದರಿಂದ ಒಂದು ಸ್ವಲ್ಪ ಗೂಡು ಸಣ್ಣದಪ್ಪ ಬರುತ್ತೆ, ಹಂಗಾಗಿ ಸ್ವಲ್ಪ ರೇಟ್ ನಮಗೆ ಕಡಿಮೆ ಆಯ್ತದೆ. ಅವ್ರು ಆ ಥರ ಮಾಡಲ್ಲ, ದೊಡ್ಡ ದೊಡ್ಡ ಗೋಡನ್ನ ಕಟ್ಕೊಂಡವ್ರಂತೆ, ನಾನು ಹೋಗಿ ನೋಡಿಲ್ಲ, ಎರಡರೂ ಹೇಳಿದ್ರು, ಅವ್ರು ಪೂರ್ತಿ ಹುಳ ಅದಿಡ್ತಾರಂತೆ, ಒಂದೇ ಸೈಜ್ ಗೂಡು ಬರುತ್ತೆ, ಒಳ್ಳೆ ರೇಟ್ ಸಿಗುತ್ತೆ ಅವ್ರಿಗೆ. ಅವ್ರು ಯಾವಾಗಲೂ 500 ರೂಪಾಯಿ, ಈಗಲೂ 525 ಮಾಡೋರು, ಕೂಡ್ಲೇಗಿರೋಬ್ರು ನಿನ್ನೆ ವಾಟ್ಸಪ್ಪಲ್ಲಿ ನೋಡಿದೆ, ಆ ಕಡೆ ಅವ್ರು ತುಂಬಾ ಕಷ್ಟಪಡ್ತಾರೆ. ನಾನು ಸೇರಿ ಸೋಂಬೇರಿಗಳನ್ನ ಮಾಡಕ್ಲಾತಾರ. ಈಗೇನು ಗೊತ್ತಿಲ್ಲದೆ ಮಾಡದೇ ಇರೋಂಥದ್ದು ಅಥವಾ ಗೊತ್ತಿದ್ದು ಮಾಡೋಕ್ಕಾಗ್ತಾ ಇಲ್ವಾ ಸರ್? ಗೊತ್ತಿಲ್ದು ಮಾಡ್ತಾ ಇರೋದು ಅಂದ್ರೆ ಸಣ್ಣ ಹಿಡುವಳದಾರೆಲ್ಲ ಮಾಡಕ್ ಕಷ್ಟ ಸರ್. ಜಮೀನು ನಮಗೆ ಕಡಿಮೆ, ನಾವು ಇನ್ನೊಂದು ಮನೆ ಮಾಡ್ಬೇಕು, ಇದ್ ಮಾಡೋದೇ ಕಷ್ಟ. ಈಗ ನೋಡಿ ಅಷ್ಟಕ್ಕೆಲ್ಲ ಸವಲತ್ತು ತಗೊಂಡು ಮಾಡಕ್ ಕಷ್ಟ ಆಯ್ತದೆ. ಹಂಗ ಪ್ಲಾಸ್ಟಿಕ್ ಚಂದ್ರಿಕೆಲ್ಲ ಮೇಂಟೈನ್ ಮಾಡ್ಕೊ ಹೋಯ್ತಿದ್ವಿ ನಾವು. ಮಾಡೋಂತಾರ ಅವ್ರೆ ದೊಡ್ಡ, ನನ್ಗಿಂತ ದೊಡ್ಡ ದೊಡ್ಡ ರೈತರು ಅವ್ರು, ಅವ್ರು ಮಾಡ್ಬೋದು. ಈಗ 10 ಎಕರೆ ರೇಷ್ಮೆ ಐತೆ ಅಂದ್ರೆ ಅವ್ರು ಯಾಕೆ ಮಾಡ್ಬೋದು ಸರ್? ಮಾಡ್ಬೋದು ಅಂತವ್ರು. ನಮಗೆ ಇರೋದು 2 ಎಕರೆ ಜಮೀನು, ಅದ್ರಲ್ಲಿ 1.5 ಎಕರೆ ರೇಷ್ಮೆ ಹಾಕಿದ್ವಿ, ಇನ್ನು 1.5 ಎಕರೆ ದನ ಮೇಯ್ಸಕ್ ಬಿಟ್ಕೊಂಡಿದ್ವಿ ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ಅದ್ರಲ್ಲಿ ಇನ್ನೊಂದು ಮನೆ ಕಟ್ಕೊಂಡ್ರೆ ನಮಗೆ ಒಂದು 200 ಗಿಡದ ರೇಷ್ಮೆನೆ ಕಿತ್ತಕ್ಕೆ ಮನೆ ಕಟ್ಬೇಕು, ಅಷ್ಟೇ ಜಾಗಿರೋದು ನಮಗೆ. ಹಂಗಾಗಿ ನಾವು ಮಾಡೋಕ್ಕಾಗಲ್ಲ, ದೊಡ್ಡ ದೊಡ್ಡ ಜಮೀನ್ದಾರರುಗಳೆಲ್ಲ ಮಾಡ್ಬೋದು. ಸ್ವಲ್ಪ ದೊಡ್ಡ ಹಿಡುವಳಿ ಇದ್ದು ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಬೆಳೀತಾ ಇದ್ರೆ 4 ಎಕರೆ ಇರ್ಬೇಕು ಒಬ್ಬ ರೈತರಿಗೆ ಸಾಕು, ಅದ್ರ ಮೇಲೆ ಬೇಡ. ಒಬ್ಬ ರೇಷ್ಮೆ ಮಾಡೋರಿಗೆ ಒಬ್ಬ ರೈತನಿಗೆ 4 ಎಕರೆ ಇರಬೇಕು, 2 ಮನೆ ಇದ್ರೆ ಗೂಡು ಕಟ್ಸಕ್ಕೆ, 1 ಮನೆ ಇದ್ರೆ ಒಳ್ಳೆ ರೇಟ್ಗೆ ಮಾರ್ಬೋದು. ಎಲ್ಲಿ ಮಾರಾಟ ಮಾಡ್ತೀರಾ ರೇಷ್ಮೆ ಗೂಡನ್ನ ಸರ್? ನಾವು ರಾಮನಗರಕ್ಕೆ ಹೋಗೋದು, ರಾಮನಗರ ಹೋಗ್ತೀವಿ. ಪ್ರತಿ ಬೆಳೆನೂ ಕೂಡ ರಾಮನಗರಕ್ಕೆ ತಗೊಂಡು ಹೋಗ್ತೀರಾ? ಪ್ರತಿಯೊಂದು ಬೆಳೆ ರಾಮನಗರಕ್ಕೆ ಹೋಯ್ತು. ಈಗ ಏನೆಲ್ಲ ಅನುಕೂಲಗಳು ಇದ್ದಾವೆ ಮಾರುಕಟ್ಟೆನಲ್ಲಿ, ಇನ್ನೇನಾದ್ರೂ ಬೇಕು ಅಂತ ಅನ್ಸುತ್ತಾ ಹೇಗೆ ಸರ್? ಮಾರುಕಟ್ಟೆಲ್ಲಿ ತೊಂದ್ರೆ ಏನಿಲ್ಲ, ನಾವ್ ಇಲ್ಲಿ ಒಳ್ಳೆ ಗೂಡು ಬೆಳೆದ್ರೆ ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ನಮ್ಗೆ ಇಷ್ಟೇ ಇದ್ರೆ ಮಾರ್ಬೋದು, ಇಲ್ಲ ಅಂದ್ರೆ ನೆಕ್ಸ್ಟ್ ಬಿಟ್ಗೆ ಹಾಕ್ಬೋದು, ಇಲ್ಲ ಅಂದ್ರೆ ನಾಳೆ ಮಾರ್ಕೆಟ್ಗೆ ಹಾಕ್ಬೋದು. ಅಲ್ಲಿದೇನ್ ಸಮಸ್ಯೆ ಬರಲ್ಲ. ಅಲ್ಲೇನು ಒಬ್ರು ಇರಲ್ಲ ಸರ್, ರೀಲರ್ಗಳು 1000 ಜನ ಇರ್ತಾರೆ. 1000 ಜನದಲ್ಲಿ ನಮ್ಗೆ ಗೂಡು ಚೆನ್ನಾಗಿದ್ರೆ ಯಾವ್ರ ಒಬ್ರು ರೇಟ್ ಜಾಸ್ತಿ ಕೊಡ್ತಾಗತ್ತಾನೆ? ಅಲ್ಲಿ ಅಧಿಕಾರಿಗಳನ್ನ ದೂರ ಅಂತ ಅವಶ್ಯಕತೆನೂ ಇಲ್ಲ, ರೀಲರ್ಗಳು ದೂರ. ಅವ್ರ ಗೂಡು ಮುಟ್ಟಿದ ತಕ್ಷಣ ಹೇಳ್ತಾರೆ ಇದಿಷ್ಟೇ ಬರ್ತದೆ ಅಂತ. ಅದ್ ನಮ್ಗೆ ಗೊತ್ತಾಗ್ಬಿಡ್ತದೆ, ನಾವ್ ಬೇರೆಯವ್ರ ಗೂಡು ನೋಡಿ ನಮ್ ಗೂಡು ನೋಡಿ ನಮ್ದು ಇದಕ್ಕಿಂತ ಕಮ್ಮಿ ಹೋಯ್ತದೆ, ಅವ್ರು ಜಾಸ್ತಿ ಹೋಯ್ತದೆ, ನಾವೇ ಹೇಳ್ತೀವಿ ರೈತರೆ. ಅದರಿಂದ ನಮ್ಗೆ ಗೊತ್ತಾಯ್ತದೆ, ಮನವಳಿಕೆ ಆಗ್ಬಿಡ್ತದೆ. ಅಲ್ಲೇನು ಮೋಸ ಏನ್ ಮಾಡಕ್ ಆಗಲ್ಲ ಅವರು, ನಮ್ಗೆ ಇಷ್ಟಿದ್ರೆ ಮಾರ್ತೀವಿ, ಇಲ್ದವ್ರು ನಾಳೆ ಆಗ್ತೀವಿ ಅಂತೀವಲ್ಲ, ಹಂಗಾಗಿ ಮೋಸ ಏನ್ ನಡೆಯಲ್ಲ. ಹೌದು, ಒಟ್ಟಿಗೆ ಎಲ್ಲ ಅನುಕೂಲಗಳು ಕೂಡ ಇದಾವೆ ಅಲ್ಲಿ. ಇದೆ ಸರ್ ಅನುಕೂಲ ಇದೆ ಅಲ್ಲ ಅಲ್ಲಿ. ಸಾಮಾನ್ಯವಾಗಿ ಗೂಡ್ಗೆ ಎಷ್ಟು ಬೆಲೆ ಸಿಕ್ಕಿದ್ರೆ ಲಾಸ್ ಆಗೋದಿಲ್ಲ ರೈತರಿಗೆ ಸರ್? 300 ರೂಪಾಯಿ ಮೇಲೆ ಹೋಗ್ಬೇಕು ಸರ್ ರೇಟ್. 300-350 ಮೇಲೆ ದಾಟಿದ್ರೆ ಲಾಸ್ ಏನ್ ಬರಲ್ಲ, ಮಾಡ್ಬೋದು. 10 ವರ್ಷದಿಂದ ರೇಷ್ಮೆ ಬೆಳೀತಾ ಇದ್ದೀನಿ ಅಂತೇಳಿ ಹೇಳಿದ್ರಿ, ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೊಂಡಿದ್ದೀನಿ ಅಂತೇಳಿ ಹೇಳಿದ್ರಿ, ಮುಂದೆಯೂ ಕೂಡ ರೇಷ್ಮೆನೆ ನಾನು ಬೆಳಿತೀನಿ ಅಂತ ಹೇಳಿ ತಾವು ಹೇಳಿದ್ರಿ, ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ ರೇಷ್ಮೆ ಬೆಳೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ? ಫಸ್ಟ್ ಏನು ಇರಲ್ಲ ಸರ್ ನನ್ನ ಹತ್ರ. ಈಗ ಒಬ್ಳು ಮಗಳು ಮದುವೆ ಮಾಡಿದೆ, ಇನ್ನೊಬ್ಳು BSc ಮತ್ತೆ MSc ಪಡೆಲಿಪ್ಪೆಲ್ಲಿ ಓದಿದ್ಲು, ಈಗ ಮತ್ತೆ ಹಾಸನಲ್ಲಿ BEd ಮಾಡ್ತಾ ಇದ್ದಾಳೆ. ಅವಳದೊಂದು ಫೈನಲ್ ಆದ್ರೆ ಮುಗೀತು, ಇನ್ನೊಬ್ಳು ಮದುವೆ ಮಾಡಿದೀನಿ. ನಮ್ ಜೀವನ ನೆಮ್ಮದಿಯಾಗಿದೀವಿ. ನಮ್ಗೆ ರೇಷ್ಮೆನೆ ಇನ್ಯಾವ್ದ್ರಲ್ಲೂ ಇಲ್ಲ, ಇನ್ನೇನು 1 ರೂಪಾಯಿ ಆದಾಯನಿಲ್ಲ ನಮ್ಗೆ, ಏನೇ ಮಾಡಿದ್ರು ರೇಷ್ಮೆ ದುಡ್ಡೆ. ಒಟ್ಟಿಗೆ ರೇಷ್ಮೆನಲ್ಲೇ ಬದುಕನ್ನ ಕಟ್ಕೊಂಡಿದ್ದೀರ. ಪುಟ್ರಾಜ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಕೊಡಬಹುದಾ? ಕೊಡ್ಬೋದು ಸರ್. 9035200728 9035200728. ಒಳ್ಳೆಯದು ಪುಟ್ಟರಾಜ್ ಅವರೇ, ಇದುವರೆಗೆ ರೇಷ್ಮೆ ಬೆಳೆಯಲ್ಲಿನ ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೇಷ್ಮೆ ಬೆಳೆಯಲ್ಲಿನ ಅನುಭವ ಕುರಿತು ಅರಕಲಗೂಡು ತಾಲೂಕು ತೇಜೂರಿನ ಪ್ರಗತಿಪರ ಕೃಷಿಕರಾದ ಪುಟ್ಟರಾಜು ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು